ಅದನ್ನು ಬಿಟ್ಟಿಲ್ಲ, ಇಷ್ಟಪಟ್ಟು ಸಾಗುವಳಿ ಮಾಡ್ತಿದ್ದಾರೆ. ಅದ್ರ ಮುಂದೆ ಚಂದ್ರಗಿರಿ ಏನನ್ನತ್ತೆ? ನಾವು ಹೇಳೋದು ಚಂದ್ರಗಿರಿ ಪರವಾಗಿಲ್ಲ ಅಂತ ಅನಿಸ್ತದೆ. ಹರಗ ಗ್ರಾಮವನ್ನು ಸೇರ್ಕೊಂಡು ಕೊಡಗಿನಲ್ಲಿ ಅನೇಕ ಕಡೆ ಜೇನು ಸಾಕ್ತಾ ಇದ್ರು. ಈ ಹಿಂದೆ ಕ್ವಿಂಟಲ್ ಗಟ್ಟಲೆ ತುಪ್ಪ ಸಿಗ್ತಾ ಇತ್ತಂತ ನಾವು ನೀವು ಕೇಳಲ್ಪಟ್ಟಿದೀವಿ. ಎಷ್ಟೋ ಜನ ಕೈ ಬಿಟ್ರು ಏನೇನೋ ಕಾರಣಗಳಿಂದ. ಆದ್ರೆ ನೀವು ಜೇನು ಪೆಟ್ಟಿಗೆಗಳನ್ನು ಇಟ್ಕೊಂಡಿದ್ರಿ, ತುಪ್ಪವನ್ನು ಪಡ್ಕೊಳ್ತಿದ್ರಿ. ಎಷ್ಟು ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿದ್ದೀರಿ? 40 ವರ್ಷ ಆಗಿದೆ. ನಾವು ಪ್ರೈಸ್ ಎಲ್ಲ ತಗೊಂಡಿದ್ದೀನಿ. ಹಿಂದೆ ಒಂದು ಪೆಟ್ಟಿಗೆಯಲ್ಲಿ 6 ಸೂಪರ್ ಇಟ್ಟು ತೆಗೆದಿದ್ದೀನಿ ಜೇನು. ಮಧ್ಯದಲ್ಲಿ ಏನಿತ್ತು ಅದಕ್ಕೆ ರೋಗ ಬಂದು ಹಾಳಾಗೋಯ್ತು, ಆಮೇಲೆ ಬಿಟ್ಟಾಕಿದ್ವಿ. ನಾನು 2-3 ಪೆಟ್ಟಿಗೆಯನ್ನು ಇಟ್ಕೊಂಡು ಮುಂದುವರ್ಸ್ಕೊಂಡು ಬಂದೆ. ಇವಾಗ ಒಳ್ಳೆ ಇಳುವರಿ ಬರ್ತಾ ಇದೆ, ತೊಂದರೆ ಇಲ್ಲ. 6 ಸೂಪರ್ ನಿಂದ ಎಷ್ಟು ತುಪ್ಪ ಸಿಕ್ಕಿತ್ತು? 6 ಸೂಪರ್ ನಿಂದ ಒಂದು ಸಾರಿಗೆ 15 ಕೆಜಿ ಬರ್ತಿತ್ತು. 2-2 ಕೆಜಿ ಬರೋದು ಒಂದು ಸೂಪರ್ ಅಲ್ಲಿ. ಹಾಗೆ ವರ್ಷದಲ್ಲಿ ಎಷ್ಟು ಸಾರಿ ತೆಗಿತಾ ಇದ್ರಿ ಒಂದೇ ಪೆಟ್ಟಿಗೆಯಿಂದ? 15 ದಿವಸಕ್ಕೆ ಒಂದ್ಸರಿ ತೆಗಿತಿದ್ವಿ, ವರ್ಷದಲ್ಲಿ 5 ಸರಿ ತೆಗಿವಿ. ನೋಡಿ, ಈಗ ಅಷ್ಟೊಂದು ತುಪ್ಪ ಸಿಗ್ತಾ ಇಲ್ವಾ ಅಥವಾ ಸಿಗ್ತಾ ಇದೆಯಾ? ಇಲ್ಲ ಇಲ್ಲ, ಈಗ ಕಡಿಮೆ ಆಗಿದೆ. ಒಂದು ಸೂಪರ್ ಸಿಕ್ಕದೇ ಕಷ್ಟ ಆಗಿದೆ. ಎಲ್ಲ ದೊಡ್ಡದು ಬೆಳೆಯೋದೇ ಇಲ್ಲ, ಎಲ್ಲ ಕೆಳಗೇ ಇರ್ತದೆ. ಮೊದಲು ಬೆಳ್ಕೊಂಡಿರೋದು, ಈಗ ಒಂದು ಪೇಟಿಗೆ 2 ವರ್ಷ ಇರೋದ್ ಕಷ್ಟ, ಹೊರಟೋಗ್ಬಿಡ್ತೇವೆ. ಮೊದ್ಲಿಂದ 5 ವರ್ಷ 6 ವರ್ಷ ಇರೋದು ಒಂದು ಪೇಟಿಗೆಲ್ಲ, ಈಗ ಇರೋದಿಲ್ಲ. ಅದಕ್ಕೆ ಏನು ಕ್ರಮ ತಗೋಬೇಕು ನಮಗೆ ಗೊತ್ತಾಗಲ್ಲ. ಅಲ್ಲ, ಯಾಕೆ ಹೀಗಾಯ್ತು ಅಂತ ಅನ್ಕೊಂಡು ನೀವು ಹೇಳಬಲ್ರಿ? ಅದು ನಾನು ಹೇಳೋದು, ಅದು ಕೆಳಗೆ ಕೆಳಗೂಡು ನಾವು ಸಂಸಾರ ಕೊನೆಗೆ ಅಂತ ಬಿಟ್ಟಿರ್ತೀವಿ, ಅದು ಕುಂಭಾಗತ್ತೆ. ಆ ಕಾರಣಕ್ಕೆ ಅದು ಖಾಲಿ ಮಾಡುತ್ತೆ ಅಂತ ಕಾಣುತ್ತೆ. ಅಲ್ಲ, ಯಾಕೆ ಕುಂಭಾಗುತ್ತೆ, ಯಾಕೆ ಬೇಗ ಖಾಲಿ ಮಾಡುತ್ತೆ? ರೋಗ ಅಂತ ಕಾಣುತ್ತೆ. ಅಷ್ಟೊಂದು ಗಂಭೀರವಾಗಿ ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ. ಮುಂದೆ ಸರಿ ಹೋಗ್ಬೋದಂತ ಕಾಯ್ತಿದ್ದೀರಿ, ಆದ್ರೂ ಕೈ ಬಿಟ್ಟಿಲ್ಲ ಜೇನು ಸಾಕಾಣಿಕೆಯನ್ನ. ಎಷ್ಟೋ ಜನ ಏನೇನೋ ಕಾರಣಗಳಿಂದ ಜೇನು ಪೆಟ್ಟಿಗಿದಾವೆ, ಖಾಲಿ ಪೆಟ್ಟಿಗಿದಾವೆ, ಆದ್ರೆ ತುಪ್ಪ ಸಿಗ್ತಾ ಇಲ್ಲ, ಜೇನನ್ನು ಸಾಕ್ಲಿಕ್ಕಾಗಿಲ್ಲ. ಹೇಗೆ ನಿಮ್ಮ ತೋಟದಲ್ಲಿ ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ದೀರಾ ಅಥವಾ ಎಲ್ಲೆಲ್ಲಿ ಇಟ್ಟಿದ್ದೀರಿ? ನಮ್ಮ ಜಮೀನಲ್ಲಿ 3 ಜಾಗದಲ್ಲಿ ಇಟ್ಟಿದ್ದೀನಿ. ಅಲ್ಲಿ ದೂರ ದೂರ ಇಟ್ಟರೆ ಸ್ವಲ್ಪ ಜೇನು ಬರುತ್ತೆ, ಹತ್ತಿರ ಇಟ್ಟರೆ ಜೇನು ಬರೋದಿಲ್ಲ, ದೂರ ದೂರದಲ್ಲಿ ಇರಬೇಕು. ಈಗ ಜೇನು ಪೆಟ್ಟಿಗೆಗಳಲ್ಲಿ ಜೇನು ಗೂಡನ್ನು ಸೇರಿಸಿದಾಗ ಅಥವಾ ಜೇನು ಸಂತಾನವನ್ನ ಸೇರಿಸಿದಾಗ ಹತ್ತತ್ರ ಇಟ್ಟರೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ? ಆವಾಗ ತೊಂದರೆ ಇಲ್ಲ. ಯಾವಾಗ ಅದು ಬಂಡು ತರ್ಲಿಕ್ಕೆ ಕೆಲ್ಸಕ್ಕೆ ಶುರು ಮಾಡ್ತು ಅವಾಗ ದೂರ ದೂರನೇ ಇರಬೇಕು. ದೂರ ದೂರ ಇದ್ರೆ ಅದು ಕೆಲಸ ಚೆನ್ನಾಗಿ ಮಾಡ್ತದೆ, ಹತ್ರ ಇದ್ರೆ ಸಿಕ್ಕದ್ ಕಡಿಮೆ ಆಗುತ್ತೆ. ಒಂದ್ ರೀತಿಯಲ್ಲಿ ಪೈಪೋಟಿ ಆಗ್ತದೆ, ಜೇನು ತುಪ್ಪದ ಉತ್ಪಾದನೆಗೆ ಅಡ್ಡಿ ಆಗ್ಬಹುದು. ಈಗ ನೀವು ಜೇನು ತುಪ್ಪವನ್ನ ಪಡ್ಕೊಳ್ತದ್ರಿ, ಒಂದ್ ದೃಷ್ಟಿಯಲ್ಲಿ ಅದು ನಿಮ್ಮ ಬಳಕೆಗೆ ಬೇರೆಯವರ ಅನುಕೂಲಕ್ಕಾಯ್ತು, ಮಾರಾಟನೂ ಆಗುತ್ತೆ. ಯಾವ ಬೆಲೆಯಲ್ಲಿ ನೀವು ಕೊಡ್ತೀರಿ, ಹೇಗ್ ಕೊಡ್ತೀರಿ? ನಾನು 700 ಮೇಲೇನೆ ಕೊಟ್ಟಿದ್ದೀನಿ. 700, 800, 900, 1000, 1200 ವರೆಗೂ ಕೊಟ್ಟಿದ್ದೀನಿ. ಏನದು 700, 800, 900, 1000, 1200 ಅಂತ ಹೇಳ್ತಿದ್ರಿ? ಡಿಸೆಂಬರ್ ಜೇನು ಬಾರಿ ಮಂದ ಇರುತ್ತೆ, ಅದನ್ನ 1200 ಕೊಟ್ಟಿದ್ದೀನಿ ಫಸ್ಟ್ ತೆಗೆಯ ಜೇನು. ಆಮೇಲೆ 800, 900, ಈಗ 700 ನಡೀತಾ ಇದೆ. ಎಲ್ಲಿ ಕೊಡ್ತೀರಿ? ಇಲ್ಲೆಲ್ಲೂ ಕೊಡೋದಿಲ್ಲ, ಹೊರಗಡೆ ಬೆಂಗಳೂರು ಕಡೆ ಯಾರಾದ್ರೂ ಕೇಳ್ತಾರೆ ಅವ್ರಿಗೆ ಕೊಟ್ಬಿಡುದು. ಅಂದ್ರೆ ಅವರೇ ಬರ್ತಾರ, ನೀವೇ ತಗೊಂಡೋಗಿ ಕೊಡ್ತೀರಾ? ಅವರೇ ಯಾರಾದ್ರೂ ಫೋನ್ ಮಾಡಿ ಸೋಮರಪೇಟೆವರೆಗೂ ನಾನೇ ತಗೊಂಡೋಗೋದು, ಆಮೇಲೆ ಅವರು ತಗೊಂಡೋಗ್ತಾರೆ. ಇಲ್ಲೇ ತುಪ್ಪ ಸಿಗೋದ್ರಿಂದ ಇಲ್ಲಿ ಜನ ತಗೊಳ್ಳೋದು ಕಷ್ಟ ಅಥವಾ ಆ ಬೆಲೆ ಕೊಡೋದು ಇನ್ನೂ ಕಷ್ಟ ಅಲ್ವಾ? ಹೌದು, ಇಲ್ಲಿ ನಮ್ಗೆ ಆ ಬೆಲೆ ಕೊಡೋದಿಲ್ಲ, ಅದಕ್ಕೆ ನಾನು ಹೊರಗಡೆ ಕೊಡ್ತಾ ಇದ್ದೀನಿ. ಎಷ್ಟು ವರ್ಷಗಳಿಂದ ಹೊರಗಿನ ಜನಗಳಿಗೆ ಜೇನುತುಪ್ಪವನ್ನು ಮಾರಾಟ ಮಾಡ್ತೀರಿ? ಆಮೇಲೆ ಮಾರಾಟ ಮಾಡೋದ್ರಲ್ಲಿ ಏನು ಅಂತ ಅಡಚಣೆ ಅಥವಾ ತೊಂದರೆಗಳು ಇಲ್ವಾ? ಹೇಗೆ? ಇಲ್ಲ ಇಲ್ಲ, 5 ವರ್ಷದಿಂದ ಈಚೆಗೆ ನಾನು ಹೊರಗಡೆ ಕೊಡ್ತಾ ಇದ್ದೀನಿ, ಇಲ್ಲಾಂದ್ರೆ ಇಲ್ಲೇ ಹಳ್ಳಿಲೇ ಕೊಡ್ತಿದ್ದೆ ಎಲ್ಲರಿಗೂ, ಆಗ ಕಡಿಮೆ ರೇಟಲ್ಲಿ ಕೊಡ್ತಿದ್ದೆ. ಹತ್ತಿರದಲ್ಲಿ ಜೇನು ಸೊಸೈಟಿ ಇಲ್ವಾ? ಸೊಸೈಟಿ ಇದೆ, ಸೊಸೈಟಿ ನಾವು ಕೊಡೋದಿಲ್ಲ, ಸೊಸೈಟಿಯಿಂದ ಏನು ಬೆನಿಫಿಟ್ ಇಲ್ಲ. ಅವರು 275 ಕೊಡ್ತಾರೆ ಅಂತ ಕಾಣುತ್ತೆ, ನಾನೇನು ಕೇಳಿಕ್ ಹೋಗಿಲ್ಲ. ಈಗ ಅವ್ರಿಗೂ ಗೊತ್ತಾಗಿರುತ್ತೆ ನೋಡಿ, ಪೊನ್ನಪ್ಪನವರು 700 to 1200 ರೂಪಾಯಿ ತನಕ ಮಾರಾಟ ಮಾಡ್ತಾರೆ, ನಾವು ಆ ಬೆಲೆಯಲ್ಲಿ ತೆಗೆದುಕೊಂಡ್ರೆ ಕೊಡಬಹುದಾ ಅಂತ ಅನ್ನೋ ಒಂದು ಆಲೋಚನೆ ಅವರಿಗೆ ಬಂದಿರ್ಲಿಕ್ಕಿಲ್ವಾ ಅಥವಾ ಅವರು ನಿಮ್ ಜೊತೆ ಚರ್ಚೆ ಮಾಡಿಲ್ವಾ? ಇಲ್ಲ ಇಲ್ಲ ಇಲ್ಲ, ನಮ್ ಜೊತೆ ಏನು ಚರ್ಚೆ ಮಾಡಕ್ ಬರ್ಲಿಲ್ಲ, ನಾವು ಅಲ್ಲಿ ಹೋಗದೇ ಇಲ್ಲ, ಕೇಳ್ತಾರೆ ಅಂತೇಳಿ ನಾವು ಆ ಕಡೆ ಹೋಗಲ್ಲ. ಜೇನು ಪೆಟ್ಟಿಗೆ ಒಟ್ಟು ಎಷ್ಟಿದಾವ್ ನಿಮ್ಮಲ್ಲಿ? 22 ಪೆಟ್ಟಿಗೆ ಐತೆ. ಅಂದ್ರೆ ಖಾಲಿ ಪೆಟ್ಟಿಗೆ ಸೇರ್ಕೊಂಡು ನೊಣ ಇರೋದು ಎಲ್ಲ ಸೇರಿ 22? ಹ್ಮ್, ಸೇರಿ 22 ಇದೆ. ಒಂದೊಂದನ್ನಾಗಿ ಹೆಚ್ಚಿಗೆ ಮಾಡ್ಕೊಂಡು ಬಂದ್ರೆ ಅಥವಾ ಒಂದೇ ಸಾರಿಗೆ 5-10 ಪೆಟ್ಟಿಗೆ ತೆಗೆದುಕೊಂಡ್ರೆ ಹೇಗೆ? ಇಲ್ಲ, ನಾವು ಒಂದ್ಸರಿ 5, ಒಂದ್ಸರಿ 2, ಹೀಗೆ ಹೆಚ್ಚಿಗೆ ಮಾಡ್ಕೊಂಡು ಬಂದೆ. ತೋಟಗಾರಿಕೆ ಇಲಾಖೆಯವರು ತರಬೇತಿ ಕೊಟ್ಟು ಪೆಟ್ಟಿಗೆಗಳನ್ನು ಅನುದಾನ ರೂಪದಲ್ಲಿ ಕೊಡ್ತಾರೆ ಅಥವಾ ಪೆಟ್ಟಿಗೆಗಳಿಗೆ ಅನುದಾನವನ್ನು ಕೊಡೋದಿದೆ. ನೀವು ಹೇಗೆ ಪೆಟ್ಟಿಗೆಗಳನ್ನ ತೆಗೆದುಕೊಂಡ್ರೆ, ಖರೀದಿ ಮಾಡ್ಕೊಂಡ್ರೆ ಇಲಾಖೆ ಅಥವಾ ಬೇರೆ ಸಂಘ ಸಂಸ್ಥೆಗಳಿಂದ ಪಡ್ಕೊಂಡ್ರೆ ಹೇಗೆ? ಹಿಂದೆ ಲೋನ್ ಮಾಡಿದ್ದೆ, ಲೋನ್ ಮಾಡಿ 10 ಪೆಟ್ಟಿಗೆ ತಗೊಂಡಿದ್ದೆ. ಬಾಗಮಂಡಲ ಸೊಸೈಟಿಯಿಂದ. ಆಗ ಮೆಂಬರ್ಶಿಪ್ ಇತ್ತು, ಮೆಂಬರ್ಶಿಪ್ ಕಳೆದೋಗಿದೆ ಇಲ್ಲ ಇವಾಗ, ಆ ಪೆಟ್ಟಿಗೆಗಳಿಲ್ಲ, ಹೋಗಿದ್ದಾವೆ. ಈಗ ಹೊಸ್ತಾಗಿ ಬೇರೆ ಮಾಡಿದ್ದೀನಿ. ಜೇನು ಪೆಟ್ಟಿಗೆಗಳನ್ನು ಇಲ್ಲೇ ಮಾಡೋರು ಇದ್ದಾರಾ ಅಥವಾ ಎಲ್ಲಿಂದ ತಗೊಂಡ್ಬರ್ತೀರಿ? ಇಲ್ಲಿ ಮಾಡೋರಿಲ್ಲ, ಮಾಡಿದ್ವು ಅದೇ ಸೊಸೈಟಿಯಿಂದ ಸಿಕ್ಕುತ್ತೆ. 2,300 ರೂಪಾಯಿ ಖಾಲಿ ಪೆಟ್ಟಿಗೆ 2,300. ಇನ್ನು ಸಂತಾನ ಇರಬೇಕಂತ ಬಯಸೋರಿಗೆ ಇನ್ನು ಬೆಲೆ ಹೆಚ್ಚಿಗೆ ಆಗುತ್ತೇನಲ್ವಾ? ಸಂತಾನ ಬೆಲೆ ಸೇರಿಸಿ ಅವ್ರು ಕೊಡೋದಿಲ್ಲ, ಬರೀ ಖಾಲಿ ಪೆಟ್ಟಿ ಮಾತ್ರ ಕೊಡ್ತಾರೆ. ನಾವಿಲ್ಲಿ ಒಕ್ಕಲನ್ನೆಲ್ಲ ಸೇರಿಸಬೇಕಾಗುತ್ತೆ. ಖಾಲಿ ಪೆಟ್ಟಿಗೆಗೆ ಹೇಗೆ ಒಕ್ಕಲನ್ನ ಸೇರಿಸ್ತೀರಿ? ಗಡಿಗೆಗಳಿಗೆ ಹೇಳ್ತಾರೆ ಮೇಣ ಮತ್ತೆ ಚಕ್ಕೆ ಸೊಪ್ಪು ಅಥವಾ ಬೇರೆ ಸೊಪ್ಪನ್ನು ಸೇರಿಸಿ ಸವರಿ ಇಟ್ಬಿಟ್ರೆ ಬಂದ್ಬಿಡುತ್ತೆ ಅಂತ ಅನ್ಕೊಂಡು, ಕೆಲವೊಬ್ರು ಪೆಟ್ಟಿಗೆಗೂ ಸವರಿದ್ರು ಬರುತ್ತೆ, ಕೆಲವೊಂದು ಕಡೆಗೆ ಬರೋದಿಲ್ಲ ಅಂತ ಅನ್ಕೊಂಡು, ನಿಮ್ಮ ಅನುಭವ ಹೇಗಿದೆ, ಹೇಗೆ ಒಕ್ಕಲನ್ನ ಸೇರಿಸ್ತಾ ಬಂದಿದ್ದೀರಿ? ಪೆಟ್ಟಿಗೆಗಳನ್ನ ಸ್ವಲ್ಪ ಕಾಯಿಸ್ಬೇಕು, ಕಾಯಿಸಿ ಮೇಣನ ಉಜ್ಜಬೇಕು, ಉಜ್ಜಿ ಅದು ಆರಿದ್ಮೇಲೆ ಎಲಗದ ಸೊಪ್ಪನ್ನ ತಿಕ್ಕಿ ಕಾಡಿನಲ್ಲಿ ಇಟ್ಟರೆ 20 ದಿವಸಕ್ಕೆಲ್ಲ ಬಂದ್ಬಿಡುತ್ತೆ. ಯಾವ ಸಮಯದಲ್ಲಿ ಇಡ್ತೀರಿ? ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಇಡ್ತೀವಿ. ಈಗ ಒಂದ್ ಸಮಯ ಪೆಟ್ಟಿಗೆಯಿಂದ ಸಂತಾನ ಬಿಟ್ಟು ಹೋಯ್ತು ಅಂತಂದ್ರೂ ಚಿಂತೆ ಮಾಡೋದಿಲ್ಲ, ಮತ್ತೆ ಸೇರಿಸ್ತಾ ಇರ್ತೀರಾ ಅಥವಾ ಇರೋ ಕುಟುಂಬಗಳೆಲ್ಲ ವಿಂಗಡಣೆ ಮಾಡಿಕೊಂಡು ನೀವು ಬೆಳೆಸ್ತಾ ಇರ್ತೀರ ಹೇಗೆ? ಇಲ್ಲ ಇಲ್ಲ, ಬೇರೆನೆ ಹಾಕೋದು, ಅದ ಆ ಗೂಡ್ನ ತಂದು ಪುನಃ ಬಿಸಿ ಮಾಡಿ ಪುನಃ ಮೇಣ ಉಜ್ಜಿ ಕಡಲೆ ಇಡೋದು. ಕಾಡ್ನೆಲ್ಲ ಇಟ್ಟು ಮತ್ತೆ ನಿಮ್ ತೋಟಕ್ಕೆ ತಗೊಂಡ್ಬರ್ತೀರಾ? ಕಾಡ್ನೆಲ್ಲ ಇಟ್ಟು ನಮ್ಮ ತೋಟಕ್ಕೆ ತರ್ತೀವಿ. ವಿಂಗಡಣೆ ಮಾಡೋದಿದೆ ಜೇನು ಕುಟುಂಬಗಳನ್ನ, ಅಂದ್ರೆ ಅವುಗಳ ಸಂತಾನ ಹೆಚ್ಚಾದಂಗೆಲ್ಲ ಹೊಸ ರಾಣಿ ಸೃಷ್ಟಿ ಆಗ್ತದೆ, ರಾಣಿ ಜೊತೆಗೆ ಇನ್ನು ಬೇರೆ ನೊಣಗಳನ್ನ ಸೇರಿಸಿ ಪೆಟ್ಟಿಗೆಗಳಿಗೆ ಕೂಡಿಸ್ಬಿಟ್ಟು ಆ ಮೂಲಕ ಹೆಚ್ಚಿಗೆ ಪೆಟ್ಟಿಗೆಗಳನ್ನ ಮಾಡೋರು ಇದಾರೆ, ಮಾರಾಟ ಮಾಡೋರು ಇದಾರೆ. ನೀವು ಆತರ ಮಾಡ್ಲಿಕ್ಕೆ ಹೋಗಿಲ್ವಾ? ಇಲ್ಲ ಸರ್, ನಾನು ಆತರ ಏನ್ ಮಾಡಕ್ ಹೋಗಿಲ್ಲ. ಏನ್ ಬರ್ತದೆ ಅಷ್ಟ್ ಮಾತ್ರ ಮಾಡಿದ್ದೀನಿ, ಬಿಟ್ರೆ ಅದನ್ನು ವಿಂಗಡಣೆ ಮಾಡಿ ಆ ರಾಣಿನ ಬೇರೆ ಹಾಕಿ ಅದೇನು ಮಾಡಕ್ ಹೋಗಲ್ಲ. ತರಬೇತಿ ಏನಾದರೂ ತೆಗೆದುಕೊಂಡ್ರ ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ? ಇಲ್ಲ ಇಲ್ಲ, ಯಾವ ತರಬೇತಿನೂ ಇಲ್ಲ, ನನ್ನ ಇದರಲ್ಲಿ ನಾನೇ ಮಾಡ್ತಾ ಇದ್ದೀನಿ. ಈಗ ತೋಟಗಾರಿಕೆ ಇಲಾಖೆ ಅವರು ಅಥವಾ ಭಾಗಮಂಡಲ ಸೊಸೈಟಿ ಅವರು ಅವ್ರಿವರು ಕೇಳಿದ್ರೆ ಕರೆದ್ರೆ ನೀವೇನಾದ್ರೂ ಹೋಗಿ ಬಂದಿರೋದು ಅಥವಾ ಸಮಯ ಸಿಗ್ಲಿಲ್ಲ ಅಂತ ಅನ್ಕೊಂಡು ಇಲ್ಲೇ ನೀವು ಕೆಲಸ ಮಾಡ್ಕೊಂಡಿರೋದು ಏನು? ಇಲ್ಲ ಇಲ್ಲ, ಅವ್ರು ಕರೆದಿಲ್ಲ, ನಾನು ಹೋಗ್ಲಿಲ್ಲ. ಸುಮಾರು ವರ್ಷಗಳಿಂದ ಜೇನನ್ನ ಬಿಟ್ಟಿಲ್ಲ, ಜೇನು ಸಾಕೋದನ್ನ ಮುಂದುವರ್ಸ್ಕೊಂಡು ಬಂದಿದ್ದೀರಿ, ಮೂರ್ನಾಲ್ಕು ಕಡೆಗೆ ನೀವು ಇಟ್ಕೊಳ್ತಿರಲ್ಲ, ಏನ್ ಎಚ್ಚರಿಕೆ ತೆಗೆದುಕೊಳ್ಬೇಕು? ಕೆಲವೊಬ್ರು ಹೇಳ್ತಾರೆ ಜೇನು ನಿಲ್ಲೋದಿಲ್ಲ, ಜೇನು ಪೆಟ್ಟಿಗೆಯಲ್ಲಿ ಇದ್ದುದನ್ನು ಸಹ ಉಳಿಯೋದಿಲ್ಲ, ತುಂಬಿಸಿ ತೊಗೊಂಬಂದ್ರೆ ಬೇಗ ಹೋಗ್ಬಿಡುತ್ತೆ ಹಾಗೆ ಈಗ ಅಂತ, ನೀವು ಏನು ಗಮನ ಹರಿಸಿದಿರಿ? ಜೇನು ಒಂದು ಟೈಮಲ್ಲಿ ಓಡುಹುಳ ಅಂತ ಸೇರುತ್ತೆ, ಆ ಓಡುಹುಳನ್ನ ಚೆಕ್ ಮಾಡಿ ಸಾಯಿಸ್ಬೇಕು. ಮತ್ತೊಂದು ಟೈಮಿಗೆ ಹುಳಗಡ್ಜ ಬಾರಿ ಎಲ್ಲ ಹಸ್ ಮಾಡುತ್ತೆ, ಅದನ್ನು ನೋಡ್ಕೋಬೇಕಾಗುತ್ತೆ. ಆ ಗೂಡಲ್ಲಿ ಆ ಕುಂಬರಿಗಳನ್ನ ಚೆಕ್ ಮಾಡಿ ತೆಗಿಬೇಕಾಗುತ್ತೆ. ಇನ್ನೊಂದು ಅಂತ ಹೇಳಿದ್ರೆ ರಾಣಿ ಸಲ್ನ ಚೆಕ್ ಮಾಡ್ಬೇಕು, ಅದು ಫೆಬ್ರವರಿಲೇ ಚೆಕ್ ಮಾಡ್ಬೇಕು, ಅದು ಫೆಬ್ರವರಿ ಮಾರ್ಚ್ ರಾಣಿ ಸಲ್ಲು ಹಾಕಿ ಡಿವೈಡ್ ಆಗಿ ಹಾರಿಸಿ ಹೋಗ್ಬಿಡುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ರಾಣಿ ಸಲ್ನ ಕೀಳ್ತಾ ಇರ್ಬೇಕು. ಫೆಬ್ರವರಿಯಲ್ಲಿ ಗಮನಿಸಿಕೊಂಡು ಈ ಕೆಲಸ ಮಾಡ್ಬೇಕಂತ ಹೇಳ್ತಾ ಇದ್ರಿ, ಒಳ್ಳೆ ವಿಚಾರ ಹೇಳ್ತಾ ಇದ್ರಿ. ರಾಣಿ ಗೂಡನ್ನ ಅಥವಾ ರಾಣಿ ಸೆಲ್ ಅನ್ನ ತೆಗಿಬೇಕು ಅಂತ ಅನ್ಕೊಂಡು, ರಾಣಿ ಕೋಶ ಸೃಷ್ಟಿ ಆಗುವಾಗ ತೆಗಿಲಿಕ್ಕೆ ಹೋದ್ರೆ ಚುಚ್ಚಲಿಕ್ಕೆ ಬರೋದಿಲ್ವಾ? ಚುಚ್ಚಲಿಕ್ಕೆ ಬರುತ್ತೆ, ಅದು ಸಾಯಂಕಾಲ ಟೈಮ್ ನೋಡಿದ್ರೆ ಚುಚ್ಚಕ್ ಬರೋದಿಲ್ಲ. ಮತ್ತೆ ಒಂದು ಅದು ಏನಾದ್ರೂ ಎಣ್ಣೆ ಹಾಕಿ ಪೆಟ್ಟಿಗೆ ಮುಟ್ಬಾರ್ದು, ಅದು ಎಣ್ಣೆ ಹಾಕಿ ಪೆಟ್ಟಿಗೆ ಮುಟ್ಟಿದ್ರೆ ತುಂಬಾ ಚುಚ್ಚುತ್ತದೆ. ನೋಡಿ, ಜೇನಿಗೂ ಗೊತ್ತು ಎಣ್ಣೆ ಹಾಕೋದು ಬೇಡ ಒಳ್ಳೇದಲ್ಲ ಅಂತ, ಹೆಂಗೆ ಶಿಕ್ಷೆ ಕೊಡ್ಲಿಕ್ ಬರುತ್ತೆ? ಎಣ್ಣೆ ವಾಸನೆ ಅದಕ್ಕೆ ತಕ್ಷಣ ಗೊತ್ತಾಗ್ಬಿಡುತ್ತೇನೋ ಅಲ್ವಾ? ಜೇನು ಸಾಕೋರು ಎಣ್ಣೆ ಹಾಕ್ಬಾರ್ದು ಅಂತ ಹೇಳಿದ್ರಿ ಅಲ್ವಾ? ಹೌದು ಹೌದು, ಜೇನು ಸಾಕೋರು ಎಣ್ಣೆ ಹಾಕೊಂಡು ಹತ್ರ ಹೋಗ್ಬಾರ್ದು, ಎಣ್ಣೆ ಹಾಕದೇ ಇದ್ರೆ ಇನ್ನೂ ಒಳ್ಳೇದೆ. ಹೌದು ಹೌದು ಸರ್. ಈಗ ಉದಾಹರಣೆಗೆ ಬೆಳಗ್ಗೆ ಅಥವಾ ಸಾಯಂಕಾಲ ಎಣ್ಣೆ ಹಾಕೊಂಡು ಅಪ್ಪಿತಪ್ಪಿ ಹೋದ್ರೆ ಹೊಡಿತದೆ, ಎಷ್ಟು ಸಮಯ ಆದ್ಮೇಲೆ ಅಲ್ಲಿಗೆ ಹೋಗ್ಬೇಕಂತ ಹೇಳ್ತೀರಿ? ನಾನು ಅವತ್ತು ಮುಟ್ಟಕ್ಕೆ ಹೋಗೋದಿಲ್ಲ, ಎಲ್ಲ ಇಳಿದಿರ್ಬೇಕು, ವಾಸನೆ ಅದಕ್ಕೆ ಗೊತ್ತಾಗ್ಲೇಬಾರ್ದು. ಹೌದು ಹೌದು, ವಾಸನೆ ಗೊತ್ತಾಗಬಾರ್ದು, ಬಹಳ ಸೂಕ್ಷ್ಮವಾದ ಸಂಗತಿ. ಈಗ ಯಂತ್ರಗಳೇ ಬೇಕಾಗಿಲ್ಲ, ಎಣ್ಣೆ ಹಾಕಿದಾರೆ ಯಾರು ಅಂತ ಜೇನು ಪೆಟ್ಟಿಗೆ ಹತ್ತಿರ ಕರ್ಕೊಂಡು ಹೋಗ್ಬಿಟ್ರೆ ಸಾಕು. ಹೌದು ಸರ್. ನೋಡಿ, ಒಂದು ವಿಶೇಷ ಸಂಗತಿ ಇದು. ಹಾಗೆ ಈಗ ಹರ್ಗ ಗ್ರಾಮವನ್ನು ಸೇರಿಕೊಂಡು ಬೇರೆ ಬೇರೆ ಭಾಗಗಳಲ್ಲಿ ಜೇನು ಸಾಕೋದು ಕಡಿಮೆ ಆಗಿದೆ, ಯಾವ್ದಕ್ಕಂತ ಹೇಳ್ತೀರಿ? ಅಲ್ಲಿ ಪ್ರಕೃತಿ ನಿಯಮ ಏನೋ ಗೊತ್ತಾಗಿಲ್ಲ. ಈಗ ನೀವು ಬಿಟ್ಟಿಲ್ಲ, ಆದ್ರೆ ಎಷ್ಟೋ ಜನ ಬಿಟ್ಟಿದ್ದಾರೆ. ಉದಾಹರಣೆಗೆ ಹರ್ಗ ಗ್ರಾಮದಲ್ಲಿ ಬಹುಶಃ ನಿಮ್ ತರನೇ 4-6 ಜನ ಯಾಕೆ 16 ಜನ ಈ ಹಿಂದೆ ಜೇನು ಸಾಕ್ತಾ ಇದ್ರೇನೋ ಅಲ್ವಾ? ಇವತ್ತು ಹುಡುಕಿದ್ರೆ ಒಂದ್ 4-6 ಜನ ಸಿಕ್ಬಹುದು, ನಿಮ್ ತರ ಇರೋರು ಕಡಿಮೆನೆ. ಯಾಕೆ ಕಡಿಮೆ ಆದ್ರೂ ಏನು ಸಮಸ್ಯೆ ಅವ್ರದ್ದು ಅಂತ ಹೇಳ್ತೀರಿ? ಮಾಡ್ಬೋದು, ಅವ್ರಿಗೂ ಶ್ರಮ ಬೇಕು, ಶ್ರಮ ಇದ್ರೆ ಅವರು ಮಾಡ್ಬೋದು, ಎಲ್ರಿಗೂ ಮಾಡ್ಬೋದು. ಶ್ರಮ ಇದ್ರೆ ಮುಂದುವರಿಸಬಹುದು. ಅದೇ ಕಾಳಜಿ ಮತ್ತು ಶ್ರದ್ಧೆ ಇದ್ರೆ ಎಲ್ಲಾ ಕೆಲಸಗಳು ಸಲೀಸಾಗಿ ಸಾಗ್ತಾ ಇರ್ತವೆ. ಅದಾಗಲ್ಲ ಇದಾಗಲ್ಲ ಅಂತ ಅನ್ಕೊಂಡು ಬೇರೆ ಬೇರೆದಕ್ಕೆಲ್ಲ ಆಲೋಚನೆ ಮಾಡಿದ್ರೆ ಯಾವ್ದು ಸರಿಯಾಗಿ ಉಳಿಯೋದಿಲ್ಲ. ನಿಮ್ಮೂರಿನಲ್ಲಿ ನಿಮ್ ತರ ಇಪ್ಪತ್ ಇಪ್ಪತ್ತೈದು ಪೆಟ್ಟಿಗೆಗಳನ್ನ ಎಷ್ಟು ಜನ ಇಟ್ಕೊಂಡಿದ್ದಾರೆ? ಯಾರಿಗೂ ಇಲ್ಲ ಅಂತ ಕಾಣುತ್ತೆ ಸರ್, ಗೊತ್ತಿಲ್ಲ, ನಾನು ವಿಚಾರಿಸಿಲ್ಲ. ಈ ಒಂದು ಹಿಂದೆ ಇದ್ರು, ಇವಾಗ ಯಾರ್ದು ಇಲ್ಲ ಅಂತ ಕಾಣುತ್ತೆ. ಅಲ್ಲ ಅಲ್ಲಿ ಸಿಕ್ಕಾಗಿ ಮಾತಾಡಬಹುದು, ನಂದ ಐದು ಪೆಟ್ಟಿಗೆ, ನಂದ ಹತ್ತು ಪೆಟ್ಟಿಗೆ. ಹ್ಮ್, ಆತರ ಇದೆ, ಐದು ಹತ್ತು ಪೆಟ್ಟಿಗೆ ಎಲ್ಲ ಇಟ್ಟಿದ್ರೆ ಹದಿನೈದು ಪೆಟ್ಟಿಗೆವರೆಗೂ ಇದೆ. ಡಿಸೆಂಬರ್ ನಿಂದ ಮಳೆಗಾಲ ಶುರುವಾಗೋ ತನಕ ಜೇನುತುಪ್ಪ ಸಿಗ್ತಾ ಇರುತ್ತಲ್ವಾ? ಡಿಸೆಂಬರ್ ಇಂದ ಜನವರಿಲಿ ಇಲ್ಲ, ಮತ್ತೆ ಫೆಬ್ರವರಿಯಿಂದ ಸಿಗುತ್ತೆ, ಮೇ ತಿಂಗಳವರೆಗೂ ತೆಗೆಯುವ. ಜನವರಿಯಲ್ಲಿ ಯಾಕೆ ಸಿಗುದಿಲ್ಲ ಅಂತ ಹೇಳ್ತೀರಿ? ಹೂ ಸಿಕ್ಕೋದಿಲ್ಲ. ನೋಡಿ, ಜೇನಿನ ಒಂದು ವಿಷಯದ ಬಗ್ಗೆ ತಿಳ್ಕೊಂಡಷ್ಟು ಒಳ್ಳೇದು. ಜೇನುತುಪ್ಪ ಐತೆ ಅಂತ ಅನ್ಕೊಂಡು ಆಗಿಂದಾಗೆ ಎತ್ತಿ ನೋಡೋದಲ್ಲ, ಜನವರಿಯಲ್ಲಿ ಎತ್ತಿ ನೋಡದೇ ಇರೋದು ಒಳ್ಳೇದಲ್ವಾ? ಜನವರಿಯಲ್ಲಿ ನೋಡಬಾರ್ದು. ಮತ್ತೆ ಆಗಿಂದಾಗೆ ಕ್ಲೀನ್ ಮಾಡೋದು ಹೇಳಿ? ತಳ ಮಣೆನ ಕ್ಲೀನ್ ಮಾಡ್ತಾ ಇರ್ಬೇಕು. ವಾರಕ್ಕೆ ಹದಿನೈದು ದಿನಕ್ಕೆ ಒಂದ್ಸಾರಿ ಶುಚಿ ಮಾಡ್ಬೇಕಂತ ಹೇಳ್ತೀರಾ? ಹೇಗೆ? ಒಂದ್ ಇಪ್ಪತ್ತು ದಿವಸ ಒಂದ್ ತಿಂಗಳಿಗೆ ಮಾಡಿದ್ರು ಸಾಕು, ವರ್ಷದಲ್ಲಿ ಒಂದು ನಾಲ್ಕೈದು ಸಾರಿ ಮಾಡಿದ್ರು ಒಳ್ಳೇದು. ಜೇನು ಪೆಟ್ಟಿಗೆಗಳನ್ನ ನೀವಿಟ್ಕೊಂಡು ಜೇನುತುಪ್ಪವನ್ನ ಪಡ್ಕೊಳ್ತಿದ್ದೀರಿ, ಇದರ ಎಲ್ಲ ಏನು ಜವಾಬ್ದಾರಿಗಳನ್ನ ಕೆಲಸಗಳನ್ನ ನಿಭಾಯಿಸೋರು ಯಾರು? ನಾನೇ ಸರ್, ಯಾರಿಲ್ಲ. ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು? ಯಾರು ಮುಟಕ್ ಬರೋದಿಲ್ಲ. ಯಾಕಂತೆ? ಕಡಿದ್ರೆ ಊಟ ಬರುತ್ತೆ, ನನಗೇನಾಗಲ್ಲ, ಹಾಗಾಗಿ ಅವ್ರಿಗೆ ಬರೋದಿಲ್ಲ. ನಿಮಗೂ ಒಂದಲ್ಲ ಹತ್ತಾರು ಸಾರಿ ಅಟ್ಟಿಸ್ಕೊಂಡು ಬಂದಿರಬಹುದು, ಚುಚ್ಚಿರ್ಬೋದಲ್ವಾ ಜೇನು? ಮಕದ ತುಂಬಾ ಎಲ್ಲ ಕಡ್ದಿದೆ, ಆದ್ರೂ ನನಗೆ ಊಟ ಬರೋದು ಕಡಿಮೆ. ನಿಮ್ಮ ಮನೆಯವರು ಜೇನುತುಪ್ಪ ಬಿಡಿಸೋದು ಅಥವಾ ಜೇನಿನ ಕುಟುಂಬಗಳ ನಿರ್ವಹಣೆ ನೋಡೋದು ಅಥವಾ ಜೇನುತುಪ್ಪ ಬಳಸೋದು, ಜೇನುತುಪ್ಪ ಮಾರಾಟ ಮಾಡೋದು, ಜೇನಿನ ದುಡ್ಡನ್ನು ಇಟ್ಕೊಳ್ಳೋದು, ಇದೆಲ್ಲ ಎಲ್ಲ ನಂದೇನೆ. ಯಾರು ಬರೋದಿಲ್ಲ. ಮಗಳದು ಮಗು ಇದೆ, ಅದು ಬರ್ತದೆ ನನ್ನ ಜೊತೆ ಜೇನು ತೆಗಿಲಿಕ್ಕೆ. ಮಕ್ಕಳಿಗೆ ಎಷ್ಟೋ ವಿಷಯಗಳು ಗೊತ್ತಿರಲ್ಲ, ಎಲ್ಲ ಒಂಥರ ಎಲ್ಲದನ್ನು ಆನಂದಿಸಬೇಕು, ಆಸ್ವಾದಿಸಬೇಕು, ಮಾಡ್ಬೇಕನ್ನೋ ಒಂದು ಬೈಕ್ ಇರುತ್ತೆ. ಹಾಗಾಗಿ ಬೆಳೆದಂಗಲ್ಲ ಬೆಳೆದಂಗಲ್ಲ, ಓ ಇದು ಕೆಟ್ಟದ್ದು, ಇದು ಅಪಾಯ, ಇದು ಅಲ್ಲ ಅದು ಅಲ್ಲ ಅಂತ ಅನ್ಕೊಂಡು ಬೆಳೆದವರು ದೂರ ಇರ್ತಾರೆ. ಮಕ್ಕಳ ಮನಸ್ಸುಗಳಂತೆ ನಾವು ಜೀವನ ಮಾಡಿದ್ರೆ ಒಳ್ಳೇದಂತ ಹೇಳೋದಿದೆ. ನೀವು ಒಟ್ಟಾರೆ ಎಪ್ಪತ್ತೆಂಬತ್ತು ಕೆ ಜಿಯಷ್ಟು ಜೇನುತುಪ್ಪ ಸಿಗ್ತಾ ಇದೆ, ಅದೇ ರೀತಿ ಒಳ್ಳೆ ಅನುಭವ. ಅನೇಕರಿಗೆ ಶುದ್ಧವಾದ ತುಪ್ಪವನ್ನ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಸಂತೋಷ, ಮತ್ತು ಒಳ್ಳೆ ಬೆಲೆಗೆ ಹೋಗ್ತಾ ಇದೆ ಅನ್ನೋದು ಇನ್ನೊಂದು ವಿಚಾರ. ಮನೆಯಲ್ಲಿ ನಿಮ್ಮ ಮನೆಯವರು ಮಕ್ಕಳು ಏನಂತಾರೆ ಈ ಒಂದು ವಿಷಯದ ಬಗ್ಗೆ? ಪರವಾಗಿಲ್ಲ, ನಮ್ಮ ತಂದೆ ಬೆಳೀತಾರಲ್ಲ ಈ ವಯಸ್ಸಲ್ಲಿ ಅಂತ ಹೇಳ್ತಾರೆ. ಎಲ್ಲರೂ ಜೇನುತುಪ್ಪವನ್ನ ಬಳಕೆ ಮಾಡ್ಕೊಳ್ತಾರಲ್ವ ಮನೆಯಲ್ಲಿ? ಹೌದೌದು, ಎಲ್ಲರೂ ತಿಂತಾರೆ. ಅವರಿಂದ ತಿನ್ನುವಾಗ ಉತ್ತೇಜನ ಸಿಕ್ಕೇ ಸಿಗುತ್ತೆ ಒಳ್ಳೆ ಜೇನುತುಪ್ಪ ಇರೋದ್ರಿಂದ. ನಿಮ್ಮ ಕೆಲಸಗಳಿಗೆ ಏನು ಅಡ್ಡಿ ಮಾಡ್ಲಿಕ್ಕಿಲ್ಲ? ಏನಪ್ಪ ಇದೆಲ್ಲ ಯಾಕೆ ಹಾಗೆ ಅಂತ ಎಂದಾದ್ರೂ ಮಾತಾಡಿದಾರ, ಅಥವಾ ಇಲ್ಲೆಲ್ಲ ನೀವು ಮಾಡೋದು ಸರಿ ಇದೆ ಅಂತ ಹೇಳಿದಾರೆ, ಹೇಗೆ? ಹೌದೌದು, ನಿಮ್ ಮಾಡೋದು ಒಳ್ಳೆ ಕೆಲಸ ಮಾಡಿ ಅಂತೇಳಿ ಅವರು ಹೇಳ್ತಾರೆ. ಪೊನ್ನಪ್ಪನವರೇ, ಬಹಳ ಮುಖ್ಯವಾದ ಸಂಗತಿ ನಮಗೆ, ಒಂದು ಜೇನುತುಪ್ಪ ಸಿಗುತ್ತೆ ನಿಮಗೂ ಮತ್ತು ಬೇರೆಯವರಿಗೂ ಬಳಕೆ ಆಗುತ್ತೆ, ಎರಡನೇದು ಈ ಜೇನಿನ ಸಾಕಾಣಿಕೆಯಿಂದ ನಿಮಗೆ ಅರೇಬಿಕಾ ಅಥವಾ ರೋಬಸ್ಟಾದಲ್ಲಿ ಅಥವಾ ಇತರೆ ಬೆಳೆಗಳಲ್ಲಿ ಆಗಿರುವ ಅನುಕೂಲಗಳು, ಇಳುವರಿ ಹೆಚ್ಚಳ ಅಥವಾ ಇತರೆ ಪ್ರಯೋಜನಗಳ ಬಗ್ಗೆ ಗಮನ ಹರಿಸಿರ್ಬೇಕು, ಗುರುತಿಸಿರ್ಬೇಕು ತಾವು ಅಲ್ವಾ? ಹೌದು ಹೌದು, ಕಾಫಿ ಮಾಡ್ತೀವಿ, ನಮ್ಮಲ್ಲಿ ಅಷ್ಟು ಇಳುವರಿ ಬರೋದಿಲ್ಲ. ಅಲ್ಲ, ಜೇನು ಸಾಕೋದ್ರಿಂದ ಬೇರೆಯವರಿಗಿಂತ ಸ್ವಲ್ಪ ಹೆಚ್ಚಿಗೆ ಇಳುವರಿ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಸ್ವಲ್ಪ ಪರವಾಗಿಲ್ಲ, ಪರಾಗಸ್ಪರ್ಶ ಮಾಡುತ್ತಲ್ಲ, ಸ್ವಲ್ಪ ಪರವಾಗಿಲ್ಲ. ಈಗ ನಿಮ್ ತೋಟದಲ್ಲೇ ಜೇನು ಪೆಟ್ಟಿಗೆಗಳನ್ನು ಇಟ್ಕೊಂಡಿದ್ದೀರಲ್ವಾ? ಹೌದೌದು, ನನ್ನ ತೋಟದಲ್ಲೇ ಇದೆ. ಅದರಿಂದ ನೀವು ವಿಷ ಹೊಡಿಲಿಕ್ಕೂ ಹಿಂದೇಟು ಅದೇ ಆಗುತ್ತೆ, ವಿಷ ಹೊಡೆದ್ರಷ್ಟು ಜೇನು ಉಳಿಯೋದಿಲ್ಲ ಅಲ್ವಾ? ಅದ ನಾವು ಸೈಡ್ ಅಲ್ಲಿ ಇಟ್ಟು ಫ್ರೇ ಹೊಡಿಬೇಕು, ಸೈಡ್ ಅಲ್ಲಿ ಇಟ್ಕೊಂಡೆ ಇರ್ತೀವಿ ನಾವು, ಒಳಗಡೆ ಮಧ್ಯದಲ್ಲಿ ಏನು ತೋಟದೊಳಗೆ ಎಲ್ಲ ಇಡೋದಿಲ್ಲ, ಫ್ರೇ ಹೊಡೆದ್ರೆ ಉಳಿಯೋದಿಲ್ಲ, ಅದು ಬಿಟ್ಟು ಹೋಗ್ಬಿಡುತ್ತೆ. ಅದು ಏನಾದ್ರೂ ಸ್ವಲ್ಪ ವಾಸನೆ ಸಿಕ್ಕಿದ್ರೆ ಸಾಕು, ಹೋಗ್ಬಿಡುತ್ತೆ. ಜೇನು ನೊಣಗಳು ನಿಮಗೆ ಚುಚ್ಚಿದವೆ, ಏನಾದರೂ ಅದರಿಂದ ಅನುಕೂಲಗಳನ್ನ ಕಂಡಿದ್ದಾರೆ? ಕೆಲವೊಬ್ರು ಹೇಳ್ತಾರೆ, ನಾವು ಈ ಹಿಂದೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ, ಸೊಂಟ ನೋವು, ಮಂಡಿ ನೋವು, ಮತ್ತೊಂದು ಮಗದೊಂದು, ಒಂದೊಂದು ಕಿಲೋಮೀಟರ್ ನಡಿಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ವಿ, ಆದರೆ ಜೇನು ನೊಣಗಳು ಚುಚ್ಚಿದ ಮೇಲೆ ನಾವೀಗ 4-5 ಕಿಲೋಮೀಟರ್ ನಡಿತೀವಿ, ಏನೇನು ಸಮಸ್ಯೆ ಇಲ್ಲ, ಲವಲವಿಕೆಯಲ್ಲಿ ಇದ್ದೀವಿ ಅಂತ ಮಾತಾಡೋದಿದೆ, ನಮ್ಮ ಗಮನಕ್ಕೂ ಬಂದಿದೆ. ನಿಮಗೆ ಜೇನುತುಪ್ಪ ತಿನ್ನೋದ್ರಿಂದ ಒಂದು ಅನುಕೂಲ ಇದ್ದೇ ಇದೆ, ಜೇನು ಚುಚ್ಚೋದ್ರಿಂದ ಅದರಿಂದ ಆಗುವ ಪ್ರಯೋಜನಗಳನ್ನ ನೀವೇನಾದ್ರೂ ಗಮನಿಸಿದಿರಾ, ಗುರುತಿಸಿದಿರಾ, ಹೇಗೆ? ಹೌದು ಆಗತ್ತೆ, ಒಂದು 10 ಹುಳ ಕಡಿದ್ರೆ ಒಂದು ಪೆನ್ಸಿಲ್ ಅನ್ನು ಇಂಜೆಕ್ಷನ್ ಕೊಟ್ಟಂಗಾಗತ್ತೆ, ಅದು ಒಳ್ಳೇದು ಅಂತೇಳಿ ನನಗೆ ಅನಿಸ್ತದೆ. ಏನಾದರೂ ನ್ಯೂನತೆಗಳು ಈ ಹಿಂದೆ ಇದ್ದಿದ್ದು ಜೇನು ನೊಣಗಳು ಚುಚ್ಚಿದ್ರಿಂದ ನಿಮ್ಗೆ ಆದ ಹೊಸ ಅನುಭವ? ಒಂದ್ಸಾರಿ ಪೆನ್ನು ನೋವು ಇತ್ತು, ಚೆಕ್ ಮಾಡೋಣ ಅಂತ ಹೋದೆ, ಕಡ್ದು ಮಾಡಲು ಸ್ವಲ್ಪ ಕಡಿಮೆ ಅನಿಸ್ತಪ್ಪ, ಅನಿಸ್ತು. ಅದು ಇಂಜೆಕ್ಷನ್ ಪವರ್ ಇದೆ ಅಂತೇಳಿ ನನ್ನ ಮನಸ್ಸಿಗೆ ಆಯ್ತು. ಈಗಲೂ ಸೊಂಟ ನೋವು ಬೆನ್ನೋವು ಇದೆಯಾ ಅಥವಾ ಅದು ಪೂರ್ಣ ನಿವಾರಣೆ ಆಯ್ತಾ? ಇಲ್ಲ ಇಲ್ಲ, ಸೊಂಟ ನೋವು ಯಾವುದಿಲ್ಲ. ಈ ರೀತಿಯ ಬೆಳವಣಿಗೆ ಜೇನು ನೊಣಗಳ ವಿಷದಿಂದ ಸಿಗುತ್ತಂತ ಅನ್ಕೊಂಡು ವಿದೇಶಗಳಲ್ಲೂ ಈ ಬಗ್ಗೆ ಅಧ್ಯಯನಗಳು ನಡೀತದವೆ, ಸಂಶೋಧನೆಗಳು ಸಾಕ್ತದವೆ. ಎಷ್ಟೋ ಜನ ಜೇನು ನೊಣಗಳನ್ನ ಬಳಕೆ ಮಾಡಿಕೊಂಡು ಅವುಗಳಿಂದ ಚುಚ್ಚಿಸಿಕೊಂಡು ಆ ಮೂಲಕ ಅದರ ವಿಷವನ್ನ ದೇಹಕ್ಕೆ ಸೇರಿಸಿ ಪ್ರಯೋಜನವನ್ನ ಮಾಡಿಕೊಳ್ಳೋದಿದೆ. ಕಾಫಿಯಿಂದ ಎಷ್ಟು ಇಳುವರಿ ಸಿಗ್ತಾ ಇದೆ ನಿಮಗೆ? ಒಟ್ಟಾರೆ 6 ಎಕರೆಗೆ ಎಷ್ಟು ಚೀಲ ಏನು ಬೇಳೆ ಉಂಡೆ? ಉಂಡೆ ಒಂದು 20 ಸಿಕ್ಕಿದೆ, ಪಾರ್ಸಿಮೆಂಟ್ 35 ಸಿಕ್ಕಿದೆ. ಅದರದೆಲ್ಲ ಖರ್ಚು ಆಗಿ ನೀವು ಲೆಕ್ಕ ಹಾಕಿದ್ರೆ ಜೇನಿಂದ ಉತ್ತಮವಾದ ಗಳಿಕೆನೆ ಅಲ್ವಾ? ಹೌದೌದು, ಅದಕ್ಕಿಂತಲೂ ಇಳುವರಿ ಜೇನಿಂದ ಒಳ್ಳೇದು, ಯಾವ ಖರ್ಚಿಲ್ಲ, ಲಾಭ ಇದೆ ಜೇನಿನಲ್ಲಿ. ಏನು ಹನಿ ನೀರಾವರಿ, ತುಂತುರು ನೀರಾವರಿ, ಬೋರ್ಡೋ ದ್ರಾವಣ ಸಿಂಪರಣೆ, ರಾಸಾಯನಿಕ ಗೊಬ್ಬರ ಅದು ಇದು ಅಂತ ಏನಿಲ್ಲ. ಕಾಪಾಡಬೇಕು, ಜೇನುತುಪ್ಪ ಬಿಡಿಸಿಕೊಂಡು ಜೋಪಾನವಾಗಿ ಇಟ್ಟು ಮಾರಾಟ ಮಾಡಬೇಕು. ಹೇಗೆ, ಕೈಯಿಂದ ಬಿಡಿಸ್ತೀರಾ ಅಥವಾ ಏನಾದರೂ ಯಂತ್ರವನ್ನು ಇಟ್ಕೊಂಡಿದ್ದೀರಾ? ಯಂತ್ರ ಇದೆ, ಕೃತಕ ನೊರೆಗಳು ಹಾಕಿ ಅದಕ್ಕೆ ಜೇನು ಆಗ್ತದೆ. ನಾವು ಮತ್ತೊಂದು ಮಿಷಿನಿಂದ ಯಂತ್ರದಿಂದ ತೆಗಿತೀವಿ. ಬಹಳ ಸಂತೋಷ ಆಯ್ತು. ಯಂತ್ರವನ್ನ ನೀವೇ ಖರೀದಿ ಮಾಡಿದ್ರ ಅಥವಾ ತೋಟಗಾರಿಕೆ ಇಲಾಖೆಯವರು ಅಥವಾ ಯಾರಾದ್ರೂ ಕೊಟ್ರ? ಅದು ನನ್ನ ಮಗಳು ಟ್ರೈನಿಂಗ್ ಒಂದ್ಸರಿ ಹೋಗಿತ್ತು, ಆ ಟ್ರೈನಿಂಗ್ ಅಲ್ಲಿ ಯಂತ್ರ ಸಿಕ್ಕಿತ್ತು, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. 2 ಪೆಟ್ಟಿಗೆ ಫ್ರೀ ಸಿಕ್ಕಿತ್ತು, ಮತ್ತೆ ಅದು ಮುಖ ಕವಚ ಅದು ಸಿಕ್ಕಿತ್ತು, ಮತ್ತಿನ್ನ ಸ್ಮೋಕರ್ ಅದು ಒಂದು ಕೊಟ್ಟಿದ್ರು. ಈಗ ಮಿಷಿನ್ ಅದೇ ಇದೆ, ಅದರಲ್ಲೇ ತೆಗಿತಾ ಇದೆ. 73ನೇ ವಯಸ್ಸಿನಲ್ಲಿ ಲವಲವಿಕೆಯಿಂದ ತೋಟದ ನಿರ್ವಹಣೆಯನ್ನ ಮಾಡ್ಕೊಂಡು ಹೋಗ್ತದ್ರಿ, ಜೇನು ಸಾಕಾಣಿಕೆಯಲ್ಲಿ ಆಸಕ್ತಿಯಿಂದ ತೊಡಸ್ಕೊಂಡಿದ್ರಿ, ಮಾರಾಟದ್ದು ಸಮಸ್ಯೆ ಇಲ್ಲ. ಮತ್ ಮಾರಾಟ ಆಗ್ಲಿಲ್ಲ ಅಂತ ಅನ್ಕೊಂಡು ಹಾಗೆ ಇಟ್ಕೋಬಹುದು, ಅದೇನು ಬೇಗ ಕೆಡುವ ಪದಾರ್ಥನೂ ಅಲ್ಲ ಅಲ್ವಾ? ಇಡಬಹುದು, ಗಟ್ಟಿ ಆಗ್ತಾ ಬರ್ತದೆ. ಡಿಸೆಂಬರ್ ಆದ್ರೆ ಇಡಬಹುದು, ಅದು ವರ್ಷಗಟ್ಟಲೆ ಇಟ್ಕೋಬಹುದು, ತೊಂದರೆ ಇಲ್ಲ. ಮಧ್ಯೆ ಮಧ್ಯೆ ತೆಗಿತೀವಲ್ಲ, ಅದು ಸಕ್ಕರೆ ಆಗತ್ತೆ, ಅದು ಇಳುವರಿ ಕಡಿಮೆ ಆಗುತ್ತೆ, ಅದು ಯಾರು ಕೇಳೋದಿಲ್ಲ. ಗಟ್ಟಿ ಆದ್ರೆ ಒಳ್ಳೇದಂತ ಕೆಲವೊಬ್ರು ಹೇಳೋದಿದೆ, ಹೊರಗಡೆ ದೇಶಗಳಲ್ಲಿ ಗಟ್ಟಿ ಜೇನುತುಪ್ಪಕ್ಕೆ ಒಳ್ಳೆ ಬೆಲೆ ಅಂತೆ. ನಮ್ಮಲ್ಲಿ ಗಟ್ಟಿ ಆಯ್ತು ಅಂದ್ರೆ ಏನೋ ಕಲಬೆರಕೆ ಆಗಿದೆ ಅಂತ ಅನ್ಕೊಂಡು ಹಿಂದೇಟ ಹಾಕ್ತಾರೆ ಅಲ್ವಾ ಖರೀದಿ ಮಾಡ್ಲಿಕ್ಕೆ? ಹೌದೌದು, ಖರೀದಿ ಮಾಡಿ ಜೇನು ಒಳ್ಳೇದೇ, ಅದು ಖರೀದಿ ಮಾಡಕ್ಕೆ ಹಿಂದೇಟ ಹಾಕ್ತಾರೆ. ಅದು ಏನೋ ಸ್ವಲ್ಪ ಹುಳಿ ಬರ್ತದೆ, ಸಕ್ಕರೆ ಆದ್ರೆ ಸ್ವಲ್ಪ ಹುಳಿ ಆಗುತ್ತೆ, ಹಾಗಾಗಿ ಹಿಂದೇಟ ಹಾಕ್ತಾರೆ, ಏನೋ ಕಲಬೆರಕೆ ಮಾಡಿರೋ ಏನೋ ಅಂತ. ತಾವು ಹೇಳಿದಂಗೆ ಡಿಸೆಂಬರ್ ನಲ್ಲಿ ತೆಗೆಯೋದು ಅದು ಗಟ್ಟಿ ಆಗೋದಿಲ್ವಾ? ಹೌದೌದು, ಡಿಸೆಂಬರ್ ಜೇನು ಗಟ್ಟಿ, ವರ್ಷ ಇಟ್ಟರೂ ಗಟ್ಟಿ ಆಗೋದಿಲ್ಲ. ನಂತರದ ತಿಂಗಳಲ್ಲಿ ತೆಗೆಯೋದು ಮಾತ್ರ ಗಟ್ಟಿ ಆಗ್ತದ? ಅದ ಮಳೆ, ಮಳೆ ಯಾವಾಗ ಬಂತು ಅದ್ರ ಮೇಲೆ ತೆಗೆದಿದ್ದೆಲ್ಲ ಗಟ್ಟಿ ಬಂದ್ಬಿಡುತ್ತೆ, ಮಳೆ ಆಗೋವರೆಗೆ ತೆಗೆದಿದ್ದೆಲ್ಲ ಗಟ್ಟಿ ಆಗೋದಿಲ್ಲ. ನೋಡಿ, ವಿಶೇಷವಾದ ಸಂಗತಿಗಳು ಜೇನು ಸಾಕಾಣಿಕೆಯಲ್ಲಿ ಇದಾವೆ. ನಿಮ್ಮಲ್ಲೆಲ್ಲ ಹೆಚ್ಚಿಗೆ ಕಪ್ಪು ನೋಣದ್ದ ಕೆಂಪು ನೋಣದ್ದ ಜೇನು ಇರೋದು? ಕೆಂಪು ನೋಣ. ಕಪ್ಪು ನೋಣ ಅದು ಕಡಿಯೋದು ಜಾಸ್ತಿ, ಕೆಂಪು ನೋಣ ಒಳ್ಳೆ ಕೆಲಸಗಾರ ನೋಣ, ಒಳ್ಳೆ ಹುಳುಗಳು. ಮತ್ತು ತುಪ್ಪ ಕಪ್ಪು ನೋಣದ್ದು ಹೆಚ್ಚು ಸಿಗುತ್ತಾ ಕೆಂಪು ನೋಣದ್ದು ಹೆಚ್ಚು ಸಿಗುತ್ತಾ? ಕೆಲಸ ಕಪ್ಪು ನೋಣ ಜಾಸ್ತಿ ಕೆಲಸ ಮಾಡೋದು, ಅದು ಮುಟ್ಟಕ್ಕೆ ಬಿಡೋದಿಲ್ಲ, ಭಾರಿ ಕಡಿತದೆ. ಕೆಂಪು ನೋಣ ಹಾಕಲು ಸ್ವಲ್ಪ ಕಡಿಯೋದು ಕಡಿಮೆ. ಜೇನು ಪೆಟ್ಟಿಗೆಗಳನ್ನ ಏನು ಕುಟುಂಬ ಸಮೇತ ಒಕ್ಕಲು ಸಮೇತ ಬೇರೆಯವರಿಗೂ ಕೊಟ್ಟಿರೋದಿದೆಯಾ ನೀವು? ನಾವು ಕೊಟ್ಟಿದ್ದೀನಿ, ನಾನು ಇಲ್ಲಿ 1-2-3 ಪೆಟ್ಟಿಗೆನ ತರ್ಲಿ ಕೇಳಿ ಅದಕ್ಕೆ ಸೇರಿಸಿ ಕೊಟ್ಟಿದ್ದೀನಿ. ನನ್ನ ಮಗಳು ಇಲ್ಲೇ ಪಕ್ಕದಲ್ಲಿ ಕೊಟ್ಟಿದ್ದೆ, ಅವರಿಗೆ ಕೊಟ್ಟಿದ್ದೀನಿ 1-4 ಪೆಟ್ಟಿಗೆ. ನಾನೇ ಗೂಡು ತಂದು ಕಾಯಿಸಿ ಮೇಣಲ್ಲಿ ಉಜ್ಜಿ ಇಟ್ಟಿದ್ದೆ, ಎಲ್ಲ ಬಂದ್ಕೊಂಡಿದ್ದ ಅವರಿಗೆ ಕೊಟ್ಟೆ. ನಿಮ್ಮ ತೋಟದಲ್ಲಿ ಏನಾದರೂ ತರಬೇತಿ ಹಮ್ಮಿಕೊಳ್ಬೇಕು ಅಥವಾ ವಿಚಾರ ತಿಳ್ಕೊಳ್ಬೇಕನ್ನೋ ಒಂದು ಜನ ಆಸಕ್ತರು ಗುಂಪು ಇದ್ರೆ ಅಥವಾ ಇಲಾಖೆಯವರು ಅವರಿವರು ಕೇಳಿದ್ರೆ ಆ ಥರದಕ್ಕೆ ಅವಕಾಶ ಕೊಟ್ಟಿದ್ದೀರಾ ಅಥವಾ ತರಬೇತಿಗಳು ನಡೆದಿದ್ದವ ಈ ಒಂದು ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ? ಇಲ್ಲ ಸರ್, ಯಾರಿಗೂ ತರಬೇತಿ ಕೊಟ್ಟು ಇಲ್ಲ, ನಾನು ಯಾರಿಗೂ ಕೊಟ್ಟು ಇಲ್ಲ, ನಾನು ಯಾರಿಗೂ ಕೊಟ್ಟು ಇಲ್ಲ ಸರ್. ಅಂದ್ರೆ ಜನನ ಅಷ್ಟಾಗಿ ಹಚ್ಕೊಳಕ್ ಹೋಗಿಲ್ವ ನೀವು? ಇಲ್ಲ ಸರ್, ನಾನು ಯಾರು ಹಂಚಿಕೊಳಕ್ ಹೋಗಿಲ್ಲ. ಅಂದ್ರೆ ಜನ ನೋಡ್ತಾರೆ, ಹೆಚ್ಚಿ ಮಾತಾಡ್ಲಿಲ್ಲ, ಜನ ಬಳಕೆ ಇಲ್ಲ ಅಂದ್ರೆ ಅವ್ರನ್ನ ಹೆಚ್ಚಿಗೆ ಹಚ್ಕೊಳಕ್ ಹೋಗೋದಿಲ್ಲ. ಕೆಲವೊಬ್ರು ಸ್ವಲ್ಪ ಇದ್ರೂ ದೊಡ್ಡದಾಗಿ ಹೇಳ್ಕೊಳ್ತಾರೆ, ಆಮೇಲೆ ವಿಪರೀತ ಮಾತಾಡ್ತಾರೆ, ಅಂತರ್ನೆಲ್ಲ ಜನ ಹಚ್ಕೊಳ್ತಾರೆ, ಆಮೇಲೆ ಏನೇನೋ ಆಗ್ತದೆ. ಆದ್ರೂ ನೀವು ನೋಡಿ ಹೇಳ್ತಾ ಇದ್ರಿ, ತರಬೇತಿನ ತೆಗೆದುಕೊಂಡಿಲ್ಲ, ತರಬೇತಿನ ಕೊಟ್ಟಿಲ್ಲ, ಆದ್ರೂ ಜೇನು ಸಾಕಾಣಿಕೆನ ಕೈ ಬಿಟ್ಟಿಲ್ಲ. ಒಳ್ಳೆ ಸಂಗತಿ, ಸಂತೋಷ ಆಯ್ತು ಪೊನ್ನಪ್ಪನವರೇ, ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಕೇಳಿದ್ರೆ ನೋಡಿ, ಅದು ಕಷ್ಟ ಇದು ಕಷ್ಟ ಅನ್ನುವ ಈ ದಿನಗಳಲ್ಲಿ ಜೇನು ಸಾಕಾಣಿಕೆಯನ್ನ ಸತತವಾಗಿ ಮಾಡಿಕೊಂಡು ಬಂದು ಅದರಿಂದ ಪ್ರಯೋಜನ ಪಡೆದುಕೊಂಡು ಬಂದಿರುವ, ಅನುಭವಗಳನ್ನ ಗಟ್ಟಿಗೊಳಿಸಿಕೊಂಡಿರುವ ಸೋಮವಾರಪೇಟೆ ತಾಲೂಕು ಹರಗ ಗ್ರಾಮದ ಬಿಸಿ ಪೊನ್ನಪ್ಪ ಚೆನ್ನಾಗಿ ಮಾತಾಡಿದರು. ನಮಗೂ ನಿಮಗೂ ಒಂದು ರೀತಿಯಲ್ಲಿ ಸ್ಫೂರ್ತಿದಾಯಕವಾದ ಸಂಗತಿ ಆಗ್ತದೆ. ಅವರ ಸಂಖ್ಯೆ ಹೀಗಿದೆ, ಫೋನಲ್ಲಿ ಮಾತಾಡಬಹುದು, ನೋಡಿ ಪ್ರಯತ್ನ ಮಾಡಿ. 9483840733 9483840733. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ನಾಳಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳನ್ನು ಅವಲೋಕಿಸುವ ನಾಡು ನಾಡಿ, ಈ ಕಾರ್ಯಕ್ರಮದಲ್ಲಿ ಡಾ ಚೌರೀರ ಜಗತ್ ತಿಂಬಯ್ಯ ಹಾಗೂ ಚೌರೀರ ದಿರನ್ ಮಂದಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ರೈತ ಬಾಂಧವರೇ, ಈಗ ಮಳೆ ಮಾಹಿತಿ. ಕೊಡಗು ಜಿಲ್ಲೆಯಲ್ಲಿ ಗುರುವಾರ ಬೆಳಿಗ್ಗೆ 8:30 ಕೊನೆಗೊಂಡಂತೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ 6.99 mm ಮಳೆಯಾಗಿದೆ. ಕಳೆದ ವರ್ಷ ಇದೇ ದಿನ 7.74 mm ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 3131.81 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 2373.80 mm ಮಳೆಯಾಗಿತ್ತು. ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 9.23 mm. ಕಳೆದ ವರ್ಷ ಇದೇ ದಿನ 8.20 mm. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 4530.98 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 3283.75 mm ಮಳೆಯಾಗಿತ್ತು. ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 8.53 mm. ಕಳೆದ ವರ್ಷ ಇದೇ ದಿನ 9.28 mm. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 2433.22 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 1933.25 mm ಮಳೆಯಾಗಿತ್ತು. ಸೋಮರಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 3.20 mm ಮಳೆಯಾಗಿದೆ. ಕಳೆದ ವರ್ಷ ಇದೇ ದಿನ 5.75 mm. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 2431.23 mm. ಕಳೆದ ವರ್ಷ ಇದೇ ಅವಧಿಯಲ್ಲಿ 1904.42 mm ಮಳೆಯಾಗಿತ್ತು. ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರುವ ಮಳೆ ವಿವರ: ಮಡಿಕೇರಿ ಕಸಬಾ 5, ಸಂಪಾಜೆ 13.50 mm, ಭಾಗಮಂಡಲ 18.40, ವಿರಾಜಪೇಟೆ ಕಸಬಾ 4.20, ಹುದಿಕೇರಿ 20, ಶ್ರೀಮಂಗಲ 3, ಪೊನ್ನಂಪೇಟೆ 10, ಅಮ್ಮತ್ತಿ 8, ಬಾಳಲೆ 6, ಸೋಮರಪೇಟೆ ಕಸಬಾ 2.40 mm, ಶನಿವಾರ ಸಂತೆ 2.60, ಶಾಂತಳ್ಳಿ 10.20, ಕೊಡ್ಲಿಪೇಟೆ 2.60, ಕುಶಾಲನಗರ 0.40, ಸುಂಟಿಕೊಪ್ಪ 1 mm ಮಳೆಯಾಗಿದೆ. ಮಳೆ ಮಾಹಿತಿಯನ್ನು ಕೇಳಿದ್ರಿ. ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ರಾಷ್ಟ ಸ್ವಾತಂತ್ರ್ಯ ಪಡೆದು 75 ವರ್ಷ ಪೂರ್ತಿಯಾದ ಹಿನ್ನೆಲೆ ದೇಶದ ಸಮಗ್ರ ಅಭಿವೃದ್ಧಿ ಮತ್ತು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ ಪೂರಕವಾದ ವಿಷಯಗಳ ಬಗ್ಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಜಿಲ್ಲೆನ ಆಯ್ದ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೆ ರೇಂಜರ್ಸ್ ವಿದ್ಯಾರ್ಥಿಗಳೊಟ್ಟಿಗೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಂವಾದ ನಡೆಸಿದರು. ವಿದ್ಯಾರ್ಥಿಗಳ ಪ್ರಶ್ನೆಗೆ ಉತ್ತರಿಸಿದ ಜಿಲ್ಲಾಧಿಕಾರಿಯವರು ಸ್ವಯಂ ಪ್ರೇರಿತಾದ ಸಂಸ್ಥೆಗೆ ಮುಂದೆ ಬಂದರೆ ಸರ್ಕಾರದ ಕಡೆಯಿಂದ ಬೇಕಾದ ಎಲ್ಲ ರೀತಿಯ ಸಹಕಾರ ಮಾಡುವೆ ಅಂತ ಹೇಳಿದರು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ನಾಳೆ ಮಧ್ಯಾಹ್ನ 3 ಗಂಟೆಗೆ ಜಿಲ್ಲಾ ಪಂಚಾಯಿತಿ ಸಭಾಮಂಡಳಿ ದಸರಾ ಮತ್ತು ತುಲಾ ಸಂಕ್ರಮಣ ಜಾತ್ರೆಯ ಪೂರ್ವಭಾವಿ ಸಭೆ ನಡೆದಿದೆ. ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಯು ತಿಳಿಸಿದರು. ಆಕಾಶವಾಣಿನ ರಾಜ್ಯವ್ಯಾಪ್ತಿ ಪ್ರಸಾರದ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಇಂದು ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಭಾಷಣ ಪೈಪೋಟಿನ ಏರ್ಪಾಡು ಮಾಡಲಾಗಿತ್ತು. ಯುವಕರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿದ ವಿದ್ಯಾರ್ಥಿಗಳಲ್ಲಿ ರೇಖಯನ್ ಸೂರುಣ, ಆದಮ್ ಎಂಎನ್ ಎರಡನೇ ಹಾಗೆ ಹರ್ಷಿತ ಬಿಎನ್ಅವ್ ಮೂರನೇ ಇನಾಮಾಗಿ ರೇಡಿಯೋಗಳನ್ನು ಪ್ರಾಂಶುಪಾಲರಾದ ಡಾ ಜಗತ್ತಿಮ್ಮಯ್ಯ ಅವರಿಂದ ಪಡ್ಕೊಂಡು. ಆಕಾಶವಾಣಿ ಕಾರ್ಯಕ್ರಮದ ನಿರ್ವಾಹಕರಾದ ಡಾ ವಿಜಯ ಅಂಗಡಿ ಅವರು ಕಾರ್ಯಕ್ರಮದ ಉದ್ದೇಶ ವಿಷಯ ಮಂಡನೆ ಬಗ್ಗೆ ಮಾತಾಡಿದ್ರು. ಹಾಗೆ ಇದೇ ಸಂದರ್ಭದಲ್ಲಿ ವಿನೋದ್ ಮುದಗಡ್ತೆವು ಹಾಜರಿತು. ಯಾವುದೇ ವಿಷಯದಲ್ಲಿ ಸಾಧನೆ ಮಾಡಕ್ಕಾದ್ರೆ ವಿದ್ಯಾವಂತರಾಗಿರಕ್ಕೂ ಇದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರಕ್ಕೂತೇಳಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ತಮ್ಮ ಜೀವನನೇ ಸಮಾಜಕ್ಕೆ ಮುಡುಪಾಗಿಟ್ಟವು ತಿಳಿ ನಿವೃತ್ತ ಪ್ರಾಂಶುಪಾಲರಾದ ಡಾ ಜಿ ಸೋಮಣ್ಣ ಅವರು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆನ ಕೂಡುಕೂಟ ನಡೆದ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತಾಡಿ ಕನ್ನಂಬಾಡೆ ಕಟ್ಟುವ ಮೂಲಕ ಲಕ್ಷಾಂತರ ಜನರ ಬದುಕಿಗೆ ಬಲ ನೀಡಿದವು, ಅಂದಿನ ಕಾಲದಲ್ಲಿ ಕೈಗಾರಿಕಾ ಕ್ರಾಂತಿ ಮಾಡಿ ಕೈಗಾರಿಕೆಗಳನ್ನು ಕಟ್ಟಿದವು ತಿಳಿ ಅವರನ್ನು ನೆನಪಿಸಿಕೊಂಡು. ಮಹಾರಾಷ್ಟ ರಾಜ್ಯದ ಪುಣೆಯಲ್ಲಿ 22 ತಾರೀಖಿನಿಂದ 3 ದಿನಗಳ ಕಾಲ ನಡೆಯುವ ರಾಷ್ಟಮಟ್ಟದ ಕಾರ್ಯಾಗಾರಕ್ಕೆ ಮಡಿಕೇರಿ ತಾಲೂಕಿನ ಭಾಗಮಂಡಲ ಗ್ರಾಮ ಪಂಚಾಯಿತಿ ಆಯ್ಕೆಯಾಗುತ್ತೇಳಿ ಜಿಲ್ಲಾ ಪಂಚಾಯಿತಿ ಸಿಒ ಬನ್ವರ್ ಸಿಂಗ್ ಮೀನಾ ಅವರು ತಿಳಿಸಿದರು. ಭಾರತ ಸರ್ಕಾರದ ಕೇಂದ್ರ ಜಲಶಕ್ತಿ ಮಂತ್ರಾಲಯ, ಕೇಂದ್ರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಸ್ವಚ್ಛ ಭಾರತ ಮಿಷನ್, ಗ್ರಾಮೀಣ ಕೂಡುಕೂಟಲಿ ಸ್ಥಳೀಯವಾಗಿ ಸುಸ್ಥಿರ ಅಭಿವೃದ್ಧಿ ವಿಚಾರ ಆಗಿ 3 ದಿನಗಳ ಕಾರ್ಯಾಗಾರ ನಡೆದಿದೆ. ಶ್ರೀಮಂಗಲ ವಿದ್ಯುತ್ ವಿತರಣಾ ಕೇಂದ್ರದ ಹೊರಹೋಗುವ ಬಿರುನಾಣಿ ಫೀಡರ್, ಸಿದ್ದಾಪುರದ ಹಾದು ಹೋಗುವ ಮಾಲ್ದರೆ ಫೀಡರ್, ಹಾಗೆ ಶುಂಟಿಕೊಪ್ಪದ ಹಾದು ಹೋಗುವ ಚೆಟ್ಟಳಿ ಫೀಡರ್ಲಿ, ಶನಿವಾರ ಸಂತೆಯಿಂದ ಹಾದು ಹೋಗುವ ಕೊಡ್ಲಿಪೇಟೆ ಫೀಡರ್ಲಿ ತುರ್ತು ನಿರ್ವಹಣೆ ಕೆಲಸ ಇರದಿಂದ ನಾಳೆ ಹೊತ್ತಾರೆ 9 ಗಂಟೆಯಿಂದ ಹಿಂಬತ್ತು 5 ಗಂಟೆವರೆಗೆ ವಿದ್ಯುತ್ ಸರಬರಾಜು ನಿಲ್ಲಿಸುವೆ. ಆದ್ದರಿಂದ ತೆರಳು, ವೆಸ್ಟ್ ನೆಮ್ಮಲೆ, ಹುಂಡಿ, ಕಲ್ಲಾಳ, ಕಂಡಕೆರೆ, ಚೆಟ್ಟಳಿ, ಕುಡ್ಲೂರು, ಬೇಸೂರು, ಬ್ಯಾಡಗುಟ್ಟ, ಅವರೆದಾಳು, ಕಟ್ಟೆಪುರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜು ಇರುತ್ತಲೇ ಸಾರ್ವಜನಿಕರು ಸಹಕರಿಸುವಂತೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ವಿದ್ಯುತ್ ಸಮಸ್ಯೆ ಪರಿಹರಿಸುವ ಹಿನ್ನೆಲೆ ಮಡಿಕೇರಿ ಉಪವಿಭಾಗದ ಮದೆ, ಚೆಂಬು, ಸಂಪಾಜೆ, ಗೋಣಿಕೊಪ್ಪ ವಿಭಾಗದ ತೆರಾಲು, ಹಂಬಳ, ದವಸ ಭಂಡಾರ, ವಿರಾಜಪೇಟೆ ಉಪವಿಭಾಗದ ಗುಹ್ಯ ಹಿರಿಯ ಪ್ರಾಥಮಿಕ ಶಾಲೆ, ಮಾಕುಟ್ಟ ಕಿರಿಯ ಪ್ರಾಥಮಿಕ ಶಾಲೆ, ಕುಶಾಲನಗರ ಉಪವಿಭಾಗದ ಅತ್ತೂರು ಸಮುದಾಯ ಭವನದ ಸಭಾಮಂಡಳಿ, ಹಾಗೆ ಸೋಮರಪೇಟೆ ಉಪವಿಭಾಗದ ಗರಂಗುದೂರು ಹೊಸತೋಟ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 17 ತಾರೀಖಿನಂದು ಹೊತ್ತಾರೆ 11 ಗಂಟೆಗೆ ವಿದ್ಯುತ್ ಅದಾಲತ್ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟವು ಸಾರ್ವಜನಿಕರು ದೂರು ಅರ್ಜಿಗಳನ್ನು ಸೆಸ್ ಇಲಾಖೆಗೆ ಸಲ್ಲಿಸುವಂತೆ ಪ್ರಕಟಣೆ ತಿಳಿಸಿದರು. ಸೋಮರಪೇಟೆ ಹೋಬಳಿನ ಗರಗುಂದೂರು ಗ್ರಾಮದ ಡಿ ಚೆನ್ನಮ್ಮ ಕಾಲೇಜಲ್ಲಿ 17 ತಾರೀಖಿನಂದು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಕಾರ್ಯಕ್ರಮ ತಹಶೀಲ್ದಾರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ತಹಶೀಲ್ದಾರ ಎಸ್ಎನ್ ನರಗುಂದಾವು ಈ ಕಾರ್ಯಕ್ರಮ ನಡೆಸಿಕೊಟ್ಟವೆ. ಹಾಗೆ ಅಂದೇ ಎಮ್ಮೆಮಾಡು ಗ್ರಾಮದ ಮದ್ರಸ ಸಭಾಮಂಡಳಿ ಮಡಿಕೇರಿ ತಹಶೀಲ್ದಾರ್ ಪಿಎಸ್ ಮಹೇಶ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆದಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಐಬಿಬಿಎಸ್ ರಾಷ್ಟೀಕೃತ ಬ್ಯಾಂಕ್ ಅವರ ಅಧಿಕಾರಿಗಳ ಮತ್ತು ಗುಮಾಸ್ತ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 45 ದಿನಗಳ ತರಬೇತಿ ನೀಡಲಾಗಿದೆ. ಆಸಕ್ತಿರವು ನಾಳೆ ಒಳಗೆ ಕಚೇರಿಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಡಕ್ಕೆ. 2022-23 ಸಾಲಿನ ಮೈಸೂರು ವಿಭಾಗದ ಮಟ್ಟದ ದಸರಾ ಕ್ರೀಡಾಕೂಟ ಪೈಪೋಟಿನ ಜಿಲ್ಲಾ ಕೇಂದ್ರದಲ್ಲಿ ನಡೆಸಲಾಗಿದೆ. ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಪೈಪೋಟಿಲಿ ಗೆದ್ದವು. ನಿಗದಿ ಮಾಡಿದ ಜಿಲ್ಲೆನ ಕ್ರೀಡಾ ಕೇಂದ್ರಗಳ ಜಾಗಗಳಲ್ಲಿ ಆಯಾ ಜಿಲ್ಲೆನ ಕ್ರೀಡಾ ಅಧಿಕಾರಿಗಳ ನಿಗದಿಪಡಿಸುವ ಸಮಯದಲ್ಲಿ ವರದಿ ಮಾಡಿಕೊಳ್ಳುವಂತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿದರು. ಸೆಪ್ಟೆಂಬರ್ ತಿಂಗಳಲ್ಲಿ ಆಚರಿಸುವ ವಿಶ್ವ ರೇಬಿಸ್ ದಿನಾಚರಣೆಯ ಪ್ರಯುಕ್ತ ಇಂದಿನ 29 ತಾರೀಖಿನವರೆಗೆ ಮಡಿಕೇರಿ ತಾಲೂಕಿನ ಬೇರೆ ಬೇರೆ ಸಂಸ್ಥೆಗಳಲ್ಲಿ ರೇಬಿಸ್ ಲಸಿಕಾ ಅಭಿಯಾನ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಜಾಹೀರಾತುಗಳು. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಶುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀನ್ಯಾ ಬೆಂಗಳೂರು, ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿರ, ಕಾಲ್ 9741864856. ನಾ ಪೊಕ್ಲುವಿನಲ್ಲಿ ನವೀಕರಣಗೊಂಡು ಇದೇ ಸೆಪ್ಟೆಂಬರ್ 19ರಂದು ಶುಭಾರಂಭಗೊಳ್ಳುತ್ತಿರುವ ಹೋಮ್ ವರ್ಲ್ಡ್ ನ ಉದ್ಘಾಟನಾ ಬಂಪರ್ ಕೊಡುಗೆಗಳು. ಬೆಡ್ರೂಮ್ ಸೆಟ್ 24,800 ರೂಪಾಯಿಯಿಂದ ಪ್ರಾರಂಭ, 23,500 ರೂಪಾಯಿಯ ವುಡನ್ ಕಾರ್ನರ್ ಸೋಫಾ ಸೆಟ್ ಗೆ 4,500 ರೂಪಾಯಿಯ ಟೀಪಾಯ್ ಫ್ರೀ, ಇನ್ನು ಹಲವು ಡಿಸ್ಕೌಂಟ್ ಆಫರ್ಗಳು ನಿಮಗಾಗಿ. ಗೋಣಿಗೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮೊ ಕೋರ್ಸ್ಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಎಸ್ಎಸ್ಎಲ್ಸಿ ಪಾಸ್ ಅಥವಾ ಪಿಯು ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ಗೆ ಸೇರಲು ಸುವರ್ಣಾವಕಾಶ. ಸೆಕೆಂಡ್ ಪಿಯು ಸೈನ್ಸ್ ಪಾಸ್ ಅಥವಾ ಐಟಿಐ ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮೊಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9900950755. ಆದೂರು ಸಿದ್ದಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಸಂಘದ ಅಧ್ಯಕ್ಷರಾದ ಎಸ್ಜೆ ಪ್ರಸನ್ನಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ 17 ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಸಂಘದ ಕಟ್ಟಡದಲ್ಲಿ ನಡೆಯಲಿದೆ. ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿಎಸ್ ಲೀಲಾಕುಮಾರ್ ಅವರು ಕೋರಿದ್ದಾರೆ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಗೋಣಿಗೊಪ್ಪ, ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ಉತ್ತಮ ಗುಣಮಟ್ಟದ ಕಳೆ ಕುಚ್ಚುವ ಯಂತ್ರಗಳು, ಕೀಟನಾಶಕಗಳು, ಸಿಂಪರಣಾ ಯಂತ್ರಗಳು, ಕಾಫಿ ತುಂಬಿಸುವ ಪ್ಲಾಸ್ಟಿಕ್ ಚೀಲಗಳು, ಟಾರ್ಪಾಲಿನ್ಸ್, ಎಲ್ಲ ವಿಧದ ನೀರಾವರಿ ಪಂಪ್ ಸೆಟ್ಗಳು ಲಭ್ಯ. ಅಲ್ಲದೆ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಜೆಟ್ಗಳು ಮತ್ತು ಸ್ಕಿಪ್ಪರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಲಭ್ಯ. ನಮ್ಮಲ್ಲಿ ಮನೆ ಬಳಕೆ ಹಾಗೂ ವಾಣಿಜ್ಯ ಬಳಕೆಯ ಜನರೇಟರ್ ಕೂಡ ದೊರೆಯುತ್ತದೆ. ಸಂಪರ್ಕಿಸಿ ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಪ್ಲಾಂಟರ್ಸ್ ನೀಡ್ಸ್, ಆಪೋಸಿಟ್ ಕಾರ್ಪೊರೇಷನ್ ಬ್ಯಾಂಕ್, ಬೈಪಾಸ್ ರೋಡ್, ಗೋಣಿಗೊಪ್ಪಲ್. ಕಾಲ್ 08274298705, ಮೊಬೈಲ್ 9972218440 ಅಥವಾ 9448448744. ನಂಬರ್ 2770 ಬೆಟ್ಟಗೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಬೆಟ್ಟಗೇರಿ. ಇದರ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 17ರಂದು ಶನಿವಾರ ಪೂರ್ವಾಹ್ನ 10:30 ಬೆಟ್ಟಗೇರಿ ಉದಯ ವಿದ್ಯಾಸಂಸ್ಥೆ ಸಭಾಂಗಣದಲ್ಲಿ ಶ್ರೀ ತಳೂರು ಎ ಕಿಶೋರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸಂಘದ ಸದಸ್ಯರೆಲ್ಲ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಚೇರಂಬಾಣೆ ಗೌಡ ಸಮಾಜದ ನೂತನ ಸಭಾಭವನ ಉದ್ಘಾಟನಾ ಸಮಾರಂಭ ಇದೇ 18ರಂದು ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕಾರುಗುಂದದಲ್ಲಿ ನಡೆಯಲಿದೆ. ಸಮಾಜದ ಸದಸ್ಯರು, ದಾನಿಗಳು, ಸಾರ್ವಜನಿಕ ಬಂಧುಗಳೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಚೇರಂಬಾಣೆ ಗೌಡ ಸಮಾಜದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಎಂಐ ಸ್ಟೋರ್ ನಲ್ಲಿ ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ಫೋನ್, ಲ್ಯಾಪ್ಟಾಪ್, ವ್ಯಾಕ್ಯೂಮ್ ಕ್ಲೀನರ್, ಆಲ್ ಎಂಐ ಪ್ರಾಡಕ್ಟ್ ಗಳು ಆನ್ಲೈನ್ ರೇಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಸಾಲ ಸೌಲಭ್ಯ. ಎಂಐ ಸ್ಟೋರ್ ಕೊಹಿನೂರ್ ರೋಡ್, ಮಡಿಕೇರಿ, ಆಪೋಸಿಟ್ ಕೆನರಾ ಬ್ಯಾಂಕ್, ಗೋಣಿಕೊಪ್ಪಲ್, ನಿಯರ್ ಪೋಸ್ಟ್ ಆಫೀಸ್, ಸೋಮವಾರ ಪೇಟ್. ಮೈಸೂರು PG-13 ಉಳಿದ ಮೂಡಿ ಮಕ್ಕಳ ಎಲ್ಲ ಅನುಕೂಲಕ್ಕೂ ಒತ್ತನಕ್ಕೆ ಅಲ್ಲತೆ ಸುಮಾರು 18 ಕಾಲೇಜಿಗೆ ಪಕ್ಕಾ ಪನ್ನಕ್ಕೆ ಮೈಸೂರು ನಲ್ಲ PG ಉಂಡು. ಅವರ ಮಾಹಿತಿಗೆ ಕಾಲ್ ಮಾಡಿ 9008353761. ಸೇವಾ ಮಾಹಿತಿ. ಬೆಂಗಳೂರು ಫ್ರೇಜರ್ ಟೌನ್ಲು ವಾಸಂಜ ಕಡೆಮಾಡ ಗಣಪತಿ ಗೋಪಾಲಯ್ಯ ಇಂದು ಬೆಂಗಳೂರು ಮರಣಪಟ್ಟಿತು. ತುಂಬ ದಂಡು ಬೈತರ ಕಡೆಮಾಡ ಗಣಪತಿ ಗೋಪಾಲಯ್ಯ ದಪನ ಕಾರ್ಯ ನಾಳೆ ಬೆಂಗಳೂರು ನಡಪ. ಹುದಿಕೇರಿ ಕಾರಳನ ಕುಪ್ಪಡಮಾಡ ಪೋತಿ ತಮ್ಮಯ್ಯ ಇಂಡ ಪೊಣ್ಣು ತೊಂಬದು ಬೈತರ ತಂಗಮ್ಮ ತಂಗಚ್ಚಿ ಅಯ್ಯ ಇಂದು ಬೆಟ್ಟು 5 ಗಂಟೆಗೆ ಮರಣಪಟ್ಟಿತು. ಕುಪ್ಪಣಮಾಡ ತಂಗಮ್ಮ ತಂಗಚ್ಚಿ ತಾಮನೆ ಮೀದೇರಿರ ಅಂಡ ದಪನ ಕಾರ್ಯ ನಾಳೆ ಮಜ್ಜಣ 12 ಗಂಟರ ಮೀದ ಹುದಿಕೇರಿರ ಸ್ವಂತ ಮನೆಯಲ್ಲಿ ನಡಪ. ಮಡಿಕೇರಿ ಪದಕಲ್ಲು ಗ್ರಾಮದ ದಿವಂಗತ ಕೋಡಿ ರಾಮಪ್ಪ ಅವರ ಪತ್ನಿ ಮುತ್ತವ್ವ ಅವರು 95ನೇ ವರ್ಷದಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ನಿಧನರಾಗಿದ್ದಾರೆ. ಕೋಡಿ ಮುತ್ತವ್ವ ತವರುಮನೆ ಕಾಯೇರ ನೆಲಜಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪದಕಲ್ಲು ಗ್ರಾಮದ ಸ್ವಗೃಹದಲ್ಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದೆಂಡುಳ್ಳ ತ್ಯಾಲಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ. ನಂಗಡ ದೇಶ ಸ್ವಾತಂತ್ರ್ಯ ಪಡೆದಿತ್ತು ಇಳುವತ್ತಂಚ ಕಾಲ ದುಂಬನಡ ಮಾರಿಪತ್ ದೇಶತ್ರ ಸಮಗ್ರ ಬೊಳಚಪಿಂಜ ಮಿಂಜಕ ಬಪ್ಪನ್ನತ ದಿನತ್ ದೇಶತ್ರ ಬೊಳಚಕ ನಂಗ ಮಾಡಂಡಿನತ ಕಾರ್ಬಾರ ಬಗ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶಂಗ ಇಂದು ಜಿಲ್ಲರ ಸ್ಕೌಟ್ಸ್ ಪಿಂಜ ಗೈಡ್ಸ್ ಮಕ್ಕ ಅನ್ನನೆ ರೇಂಜರ್ಸ್ ಪಿಂಜ ರೋವರ್ಸ್ ವಿದ್ಯಾರ್ಥಿಗಳ ಕೂಡ ಸಂವಾದ ನಡೆದಿಚೆ. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿಯ ಸಭಾಭಾಡಲ್ಲಿ ನಡೆದ ಈ ಸಂವಾದದಲ್ಲಿ ವಿದ್ಯಾರ್ಥಿ